ಪ್ರಸಾರದಲ್ಲಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ತೋಟಗಾರಿಕೆ ಉತ್ಪನ್ನಗಳ ಮಾರುಕಟ್ಟೆ ಹಾಗೂ ಸಂಸ್ಕರಣೆಯಲ್ಲಿ ಎಫ್ಪಿಒಗಳ ಪಾತ್ರ. ಭಾಗವಹಿಸಲಿದ್ದಾರೆ ಕ್ಷಮಾ ಪಾಟೀಲ್, ತೋಟಗಾರಿಕೆ ಉಪನಿರ್ದೇಶಕರಾದ ಕ್ಷಮಾ ಪಾಟೀಲ್. ಬಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಇಂದಿನ ಸಿರಿ ತೋಟಗಾರಿಕೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು ಈ ತರ ಇದೆ: 2237047 2237047888 ಮತ್ತು 2237049 ಇಷ್ಟಿಡಿ ಸಂಖ್ಯೆ 080. ಇಂದಿನ ವಿಷಯ: ತೋಟಗಾರಿಕೆ ಮಾರುಕಟ್ಟೆಯಲ್ಲಿ ರೈತ ಉತ್ಪಾದಕರ ಸಂಸ್ಥೆ, ಇದರ ಒಂದು ಪಾತ್ರ ಏನು ಎನ್ನುವುದರ ಬಗ್ಗೆ ಮಾತ್ರ ತಾವು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮೊಂದಿಗಿದ್ದಾರೆ ತೋಟಗಾರಿಕಾ ಉಪನಿರ್ದೇಶಕರಾದ ಕ್ಷಮಾ ಪಾಟೀಲ್ ಅವರು. ನಮಸ್ಕಾರ ಕ್ಷಮಾ ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮ್ಮ ಕೇಳುಗರಿಗೆ ಇದೊಂದು ಹೊಸ ವಿಷಯವಾಗಿದೆ, ಇದರ ಬಗ್ಗೆ ತಾವು ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ಇವತ್ತು ಕೊಡಬೇಕು. ಖಂಡಿತ. ರೈತರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ತಾವು ಸಮಾಧಾನವನ್ನು ಉತ್ತರವನ್ನು ಕೊಡಬೇಕಾಗುತ್ತೆ. ಖಂಡಿತ. ಮೊಟ್ಟ ಮೊದಲನೇದಾಗಿ ಏನಿದು ರೈತ ಉತ್ಪಾದಕರ ಸಂಸ್ಥೆ ಅಂತ ಒಂದು ವಿಷಯ ಬಂದಿದ್ದಲ್ಲ, ಏನೇ ಹಾಗಂದ್ರೆ ಏನಿದು? ಈ ಒಂದು ರೈತ ಉತ್ಪಾದಕ ಸಂಸ್ಥೆ ಅನ್ನೋ ಅಂತ ಒಂದು ಶಬ್ದ, ಒಂದು ಸಂಸ್ಥೆ ಹೆಸರೇನಿದೆ, ಇದೇ ಹೇಳೋ ಹಾಗೆ ಉತ್ಪಾದಕರೇ ಸೇರಿ ಕಟ್ಟಿಕೊಳ್ಳುವಂತ, ತಮಗಾಗಿ ಕಟ್ಟಿಕೊಳ್ಳುವಂತ ಒಂದು ಸಂಸ್ಥೆನೇ ರೈತ ಉತ್ಪಾದಕರ ಸಂಸ್ಥೆ. ಕೇಂದ್ರ ಸರ್ಕಾರದ ಒಂದು ಏನು ನಿಯಮಗಳಿದಾವೆ, ಎಂಸಿಎ ಅಂತ ಹೇಳ್ತೀವಿ, ಎಂಸಿಎ ನಿಯಮಗಳ ಪ್ರಕಾರ ಹೆಂಗೆ ಪ್ರೈವೇಟ್ ಕಂಪನಿಗಳಿದಾವೆ ಅದೇ ತರ ಪ್ರೊಡ್ಯೂಸರ್ಗಳಿಗೆ ಒಂದು ಪ್ರೊಡ್ಯೂಸರ್ ಕಂಪನಿ ಆಕ್ಟ್ ಅಂತ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಆ ಆಕ್ಟ್ ಅಡಿ ನಾವು ಎಫ್ಪಿಒಗಳನ್ನ ಇತ್ತೀಚಿನ ದಿನಗಳಲ್ಲಿ 2014-15 ನೋಂದಾಯಿಸ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಇಲ್ಲಿವರೆಗೂ ಸುಮಾರು 163 ಎಫ್ಪಿಒಗಳನ್ನ ನಾವು ನೋಂದಣಿ ಮಾಡಿದ್ದೀವಿ ಸರ್. ಇನ್ನು ಮುಂದಿನ ವರ್ಷಗಳಲ್ಲಿ ಹಲವಾರು ಎಫ್ಪಿಒಗಳನ್ನ ರಚಿಸುವಂತಹ ಒಂದು ಉದ್ದೇಶ ಕೂಡ ನಮ್ಮ ಮುಂದಿದೆ. ಈ ಒಂದು ರೈತ ಉತ್ಪಾದಕರ ಸಂಸ್ಥೆ ಅಂದ್ರೆ ವಿಶೇಷವಾಗಿ ಈ ಒಂದು ಸಂಸ್ಥೆಯ ಚಟುವಟಿಕೆ ಏನಿದೆ, ಮುಖ್ಯವಾಗಿ ಏನ್ ಮಾಡುತ್ತೆ ಅಂತ? ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನಿದಾವೆ, ಉತ್ಪಾದನೆಯಲ್ಲಿರಬಹುದು, ಉತ್ಪಾದನೆ ಪೂರ್ವದಲ್ಲಿರಬಹುದು, ಉತ್ಪಾದನೆಯ ನಂತರದಲ್ಲಿರಬಹುದು, ಎಲ್ಲಾ ಘಟ್ಟದಲ್ಲೂ, ವ್ಯಾಲ್ಯೂ ಚೈನ್ ಅಂತ ಹೇಳ್ತೀವಿ, ಪ್ರತಿಯೊಂದು ಘಟ್ಟದಲ್ಲೂ ಬರುವಂತಹ ಸಮಸ್ಯೆಗಳಿಗೆ ನಾವು ಸಮಾಧಾನಕರ ಉತ್ತರವನ್ನ ಅಥವಾ ಒಂದು ಸಮಾಧಾನವನ್ನ ರೈತರಿಗೆ ಹೇಗೆ ಕೊಡಬಹುದು ಅನ್ನುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ಎಫ್ಪಿಒಗಳು ರೂಪಿಸಬಹುದಾಗಿದೆ. ಉತ್ಪಾದನಾ ಪೂರ್ವದ ಚಟುವಟಿಕೆ ಅಂತ ಹೇಳಿದೆ, ಅವ್ರಿಗೆ ತರಬೇತಿ ಬೇಕಾಗಿರಬಹುದು, ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗಿರಬಹುದು, ಉತ್ಪಾದನೆ ಹಂತದಲ್ಲಿ ಬೇಕಾಗುವಂತಹ ಅವ್ರಿಗೆ ಬೇಕಾದಂತಹ ಪರಿಕರಗಳ ಪೂರೈಕೆ ಇರಬಹುದು, ಅಥವಾ ಬೆಳೆಗೆ ಬೇಕಾದಂತಹ ಒಂದು ಎಕ್ಸ್ಟೆನ್ಷನ್ ಸರ್ವಿಸ್ ಇರಬಹುದು, ಅವ್ರಿಗೆ ತಂತ್ರಜ್ಞರ ಒಂದು ಸಲಹೆ ಸೂಚನೆಗಳಿರಬಹುದು, ಬೆಳೆ ಬೆಳೆದ ನಂತರ ಬರುವಂತಹ ಸಮಸ್ಯೆಗಳು ಎಲ್ಲ ನಾವು ನೋಡಿದೀವಿ, ಮಾರುಕಟ್ಟೆ ಇರಬಹುದು, ಸಂಸ್ಕರಣೆ ಇರಬಹುದು, ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಎಫ್ಪಿಒ ಮುಖಾಂತರ ಖಂಡಿತ ಪರಿಹಾರಗಳನ್ನು ಕಂಡುಕೋಬಹುದಾಗಿದೆ. ವಿಶೇಷವಾಗಿ ಈ ಒಂದು ಮಾರುಕಟ್ಟೆ ನಿಜವಾಗ್ಲೂ ರೈತರ ಸಮಸ್ಯೆಯನ್ನ ನೀಗಿಸಕ್ ಆಗತ್ತೆ, ಈ ಒಂದು ಏನು ಉತ್ಪಾದಕರ ಸಂಸ್ಥೆ ಅಷ್ಟು ಒಂದು ಗಟ್ಟಿತನ ಇದೆಯಾ ಅಂತ? ಖಂಡಿತ ಇದೆ. ರೈತರು ಒಗ್ಗಟ್ಟಾಗಿ ನಿಂತ್ರೆ ಏನೆಲ್ಲಾ ಸಾಧನೆ ಮಾಡಬಹುದು ಅದು ಅನ್ನೋದಕ್ಕೆ ಇದು ಎಫ್ಪಿಒಗಳು ಇವತ್ತು ಹಲವಾರು ಪ್ರದೇಶಗಳಲ್ಲಿ ನಮಗೆ ಉದಾಹರಣೆಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಮಗೆ ಎಸ್ಪೆಷಲಿ ಕೋವಿಡ್ ಟೈಮ್ಗೆ ನಾವು ನೋಡಿದಾಗ ಮಾರುಕಟ್ಟೆಗಳೆಲ್ಲ ಯಾವಾಗ ಕ್ಲೋಸ್ ಆಯಿತು ಅಂತ ಸಂದರ್ಭದಲ್ಲಿ ಎಫ್ ಪಿ ಒಗಳು ಸಾವಿರಾರು ಮೆಟ್ರಿಕ್ ಟನ್ ಉತ್ಪನ್ನಗಳನ್ನ ರೈತರಿಂದ ಖರೀದಿ ಮಾಡಿ ಗ್ರಾಹಕರಿಗೆ ತಲುಪಿಸುವಂತ ಒಂದು ಚಟುವಟಿಕೆಯನ್ನು ಮಾಡಿದ್ದಾರೆ. ಯಾವತ್ತು ನಾವು ಈಗ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಅಥವಾ ಟೈರ್ ಟೂ ಟೈರ್ ತ್ರೀ ಸಿಟೀಸ್ಗೆ ಹೋದ್ರೆ ನಾವು ಕೇವಲ ನೋಡೋದು ಹೋಲ್ಸೇಲ್ ಮಾರುಕಟ್ಟೆಗಳನ್ನ ಮಾತ್ರ ನೋಡ್ತೀವಿ. ಸಗಟು ಮಾರುಕಟ್ಟೆಗಳಲ್ಲಿ ರೈತರು ಉತ್ಪನ್ನಗಳನ್ನ ತಂದು ಅಲ್ಲಿ ಹಾಕ್ತಾರೆ, ಹಾಕಿದ ನಂತರ ಅಲ್ಲಿ ಅದನ್ನ ಮುಂದೆ ಗ್ರಾಹಕರು ಬಂದು ಖರೀದಿ ಮಾಡ್ಕೊಂಡು ಹೋಗುವಂತದ್ದು ಅಥವಾ ಅದನ್ನ ನೆಕ್ಸ್ಟ್ ಅಗ್ರಿಗೇಟರ್ಸ್ ಬಂದು ಖರೀದಿ ಮಾಡ್ಕೊಂಡು ಹೋಗುವಂತದ್ದು. ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಶ್ರೀ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಾದೇವ ಸೆಂಟರ್ ಮಾಡೋ ನಮಸ್ಕಾರಗಳು. ಸಿರಿ ತೋಟಗಾರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಗಳೇ. ನಮ್ಮ ಧನ್ಯವಾದ. ತಮ್ಮ ಪ್ರಶ್ನೆ ಸರ್, ಈ ಸಂಸ್ಕರಣಾ ಘಟಕವನ್ನ ತಾಲೂಕು ಮಟ್ಟದಲ್ಲಿ ಮಾಡೋದು ಉತ್ತಮನೋ, ಹೋಬಳಿ ಮಟ್ಟದಲ್ಲಿ ಮಾಡೋದು ಉತ್ತಮನೋ, ಅದು ಜಿಲ್ಲಾ ಮಟ್ಟದಲ್ಲಿ ಮಾಡೋದು ಉತ್ತಮನೋ ಅಂತ ತಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆಗೆ ಕ್ಷಮಾ ಪಾಟೀಲ್ ಉಪನಿರ್ದೇಶಕರು ಉತ್ತರಿಸ್ತಾರೆ, ಹೇಳಿ ಮೇಡಮ್. ಇದನ್ನ ಎಫ್ ಪಿಒಗೆ ಎಲ್ಲಿ ಜಾಗ ಲಭ್ಯತೆ ಇದೆ ಅದನ್ನ ನೋಡಿಕೊಂಡು ನಾವು ಘಟಕವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಒಂದು ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಬೇಕಂದ್ರೂ ಎಫ್ ಪಿಒಗೆ ತನ್ನದೇ ಆದಂತಹ ಒಂದು ಜಾಗದ ಲಭ್ಯತೆ ಬೇಕಾಗುತ್ತೆ. ಆಮೇಲೆ ಅದರ ಜೊತೆ ಜೊತೆಗೆ ಅಲ್ಲಿ ಸಾಗಾಣಿಕೆ ವಾಹನ ಬರುವಂತಹ ಅವಕಾಶಗಳಿದಾವ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಲ್ಲಿ ಸರಿಯಾಗಿದೆನಾ, ನೀರಿನ ಸೌಲಭ್ಯ ಸರಿಯಾಗಿದೆನಾ, ಇವನ್ನೆಲ್ಲ ನೋಡಿಕೊಂಡು ನಾವು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಸಂಸ್ಕರಣಾ ಘಟಕವನ್ನ ನಾವು ಸ್ಥಾಪನೆ ಮಾಡ್ತಾ ಇದೀವಿ ಅದಕ್ಕೆ ಬೇಕಾದಂತ ಒಂದು ಇನ್ಪುಟ್ಗಳೇನಿದಾವೆ, ರಾ ಮಟೀರಿಯಲ್ ಅಂತ ಹೇಳ್ತೀವಿ, ಅಂತ ಉತ್ಪನ್ನಗಳ ಲಭ್ಯತೆ ಅಲ್ಲಿದ್ದೀವಿ. ಈಗ ಒಂದು ಟೊಮ್ಯಾಟೊಯಿಂದ ನಾವು ಒಂದು ಸಾಸ್ ಮಾಡೋ ಘಟಕ ಹಾಕಿದ್ರೆ ಆ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಟೊಮ್ಯಾಟೊ ಲಭ್ಯತೆ ಇದೆನಾ, ಅಥವಾ ಒಂದು ತೆಂಗಿನ ನಾವು ಒಂದು ಸಂಸ್ಕರಣಾ ಘಟಕ ಹಾಕಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ತೆಂಗು ಅಲ್ಲಿ ಲಭ್ಯತೆ ಇದೆನಾ, ಈ ತರ ಎಲ್ಲಾ ನಾವು ವಿವರಗಳನ್ನ ನೋಡಿಕೊಂಡು ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಹೌದು ಹೌದು ಹೌದು, ಖಂಡಿತ. ಉತ್ತಮ ಮಾಹಿತಿ ಕೊಟ್ಟಿದ್ರೆ ಮೇಡಮ್, ತುಂಬಾ ತುಂಬಾ ಅಭಿನಂದನೆ. ಧನ್ಯವಾದಗಳು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಟೊಮೆಟೊ ಬೆಳಿತೀವ್ರಿ, ಅದನ್ನ ಮಾರ್ಕೆಟಿಂಗ್ ನಾವು ಮಾಡಿ ಎಲ್ಲ ಸಂಸ್ಕರಣೆ ಮಾಡಿ ಮಾರ್ತೀವ್ರಿ, ಅದು ಮಾರಾಟ ಯಾವ ಗ್ಯಾರಂಟಿ ಬೇಕಲ್ರಿ ಮೇಡಮ್? ಅವ್ರ ತಾವು ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು? ನಾವು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹೊನ್ವಾದ ಗ್ರಾಮ. ನಮಸ್ಕಾರ. ಇವಾಗ ನೀವು ನಮಸ್ಕಾರ ಮಾರುಕಟ್ಟೆಗೆ ಏನು ನೀವು ಗ್ಯಾರಂಟಿ ಅಂತ ಕೇಳ್ತಾ ಇದ್ದೀರಿ. ಈ ಗ್ಯಾರಂಟಿ ಅಂದ್ರೆ ನೀವು ಯಾವ ಸೀಸನ್ ಅಲ್ಲಿ ಬೆಳೀತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಎಲ್ಲರೂ ಬೆಳೆಯೋ ಸೀಸನ್ ಅಲ್ಲಿ ನೀವು ಕೂಡ ಬೆಳೆದ್ರೆ ಅದಕ್ಕೆ ಉತ್ತಮ ದರ ಲಭ್ಯ ಆಗದೆ ಇರಬಹುದು. ಎಲ್ಲಾ ರೈತರು ಬೆಳೆಯೋದನ್ನ ಬಿಟ್ಟು ನೆಕ್ಸ್ಟ್ ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಬೆಳೆದ್ರೆ ಬಹುಶಃ ನಿಮಗೆ ಖಂಡಿತ ಉತ್ತಮ ಬೆಲೆ ದೊರಕುತ್ತೆ. ಅದಲ್ದೇನೆ ನೀವು ಎಲ್ಲರ ತರ ನೀವು ಅದೇ ಲೋಕಲ್ ಮಾರ್ಕೆಟ್ಗೆ ಹೋಗಿ ನೀವು ಸಪ್ಲೈ ಮಾಡಿದ್ದಾದ್ರೆ, ಈಗ ಎಲ್ಲರೂ ನೀವು ತಿಕೋಟ ಮಾರ್ಕೆಟ್ಗೆ ತಗೊಂಡೋಗಿ ಹಾಕ್ತಾರೆ ಅಂತ ನೀವು ತಿಕೋಟ ಮಾರ್ಕೆಟ್ಗೆ ಹಾಕಿದ್ರೆ ಬಹುಶಃ ನಿಮಗೆ ಸಿಗ್ಲಿಕ್ಕಿಲ್ಲ. ಅಲ್ಲಿ ಹತ್ತಿರದಲ್ಲಿ ಇನ್ ಯಾವ ಪ್ರದೇಶದಲ್ಲಿ ನಿಮಗೆ ಬೆಳೆ ಏನು ಒಂದು ಬೆಲೆ ಚೆನ್ನಾಗಿದೆ ಹಿಂದಿನ ದಿನ ಅದನ್ನ ನೋಡ್ಕೊಂಡು ನೀವು ನೆಕ್ಸ್ಟ್ ಡೇ ಅಲ್ಲಿ ಸಪ್ಲೈ ಮಾಡಿದ್ದಾದ್ರೆ ಖಂಡಿತ ಉತ್ತಮ ಒಂದು ಬೆಲೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಮೇಡಮ್ ಅವ್ರೆ, ಈಗ ನಾವು ಸಾಸ್ ಮಾಡೋದು ಘಟಕ ಹಾಕಬೇಕಾದ್ರೆ ನಾವು ಎಷ್ಟು ಈಗಾಗಲೇ ಎಷ್ಟು ಆಗಿದೀರಿ, ಅದು ನಮ್ಗೆ ಏನು ಗೌರ್ಮೆಂಟ್ ಸಹಾಯ ಸೌಲಭ್ಯ ಇದೆ ಏನ್ರಿ? ಅಲ್ಲಿ ಸಿಗ್ತೈತ್ರಿ ನಿಮ್ಗ. ಏನಂದ್ರೆ ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಅನ್ನುವಂತ ಒಂದು ಪ್ರೋಗ್ರಾಮ್ ಐತ್ರಿ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಒಳಗ ನೀವು 10 ಲಕ್ಷ ಘಟಕದ ನೀವು ಸ್ಥಾಪನೆ ಮಾಡಿದ್ರೆ ಅದಕ್ಕೆ ನಿಮಗೆ ಶೇಕಡಾ 40% ಸಬ್ಸಿಡಿ ಅಲ್ಲಿ ಸಿಗ್ತೈತಿ. ಸೊ ನೀವು ಅದನ್ನ ತಗೊಂಡು ಕೂಡ ಸಂಸ್ಕರಣೆ ಘಟಕವನ್ನ ಸ್ಥಾಪನೆ ಮಾಡಬಹುದು. ಇನ್ನೊಂದ್ರಿ, ಈ ಇದಕ್ಕ ಯಾವ ಪುದನಾ ಸೊಪ್ಪಿಗೆ ಏನು ಸುಮ್ಮ ಹೇಳ್ಯಾರ ಏನ್ ಮಾಡ್ಯಾರಿ? ಅದನ್ನ ಡಾಕ್ಟರ್ ಚೀಟಿ ತೊಂಬತ್ತಾರ ಪುದನಾ ಸೊಪ್ಪು ಮಾರ್ಬೇಕಂತ ಹೇಳಿ ನಾವು ಕೇಳ ಕುಯ್ದೇರಿ, ಡಾಕ್ಟರ್ ಚೀಟಿ ತೊಂಬತ್ತಾರೆ ಅದನ್ನ ಬ್ಯಾಂಡ್ ಆಗಿದೀರಿ ಪುದನಾ ಸೊಪ್ಪಿಂದ ಏನಿಲ್ಲ ಆ ತರದ ಮಾಹಿತಿ ನಮ್ಗೆ ಯಾವ್ದು ಇಲ್ಲರಿ. ನೀವು ಈ ಪ್ರೋಗ್ರಾಮದ ಕೊನೆಗೆ ನನ್ನ ನಂಬರ್ ಕೊಡ್ತಾರ, ನೀವು ಆಮೇಲೆ ನನಗ್ ಮಾತಾಡ್ರಿ, ಬೇರೆಯವ್ರದ್ದು ಕರೆ ಬರ್ತವ. ನಮಸ್ಕಾರ. ಮತ್ತೊಬ್ರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ ರೀ. ಹಲೋ, ತಮ್ಮ ಹೆಸರು? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡುದ್ರಿ. ಭೀಮರಾವ್ ಅವರೇ, ತಮ್ಮ ಪ್ರಶ್ನೆ. ಬಾಳೆ ಬೆಳೆಯುವ ಸಂಸ್ಕರಣಾ ಘಟಕ ಎಲ್ಲಿ ಸ್ಥಾಪನೆ ಇದಾವ್ರಿ, ಎಲ್ಲಿದಾವ್ರಿ? ನಿಮ್ಗ ಅಂದ್ರೆ ನಿಮ್ದು ನೀವು ಬಾಳೆ ಬೆಳಿತೀರೇನ್ರಿ? ಬಾಳೆ ಸ್ವಲ್ಪ ಬ್ಯಾರೆದವ್ರದ್ದು ಐತ್ರಿ, ನಾವು ಬಾಳೆ ಹತ್ತಬೇಕು ಮಾಡಿದೇವ್ರಿ. ಅಂದ್ರೆ ನೀವು ಸುಧಾರಿಸಿದ ತಳಿ ಯಾವ ಯಾವ ಹಾಕ್ಬೇಕ್ರಿ? ಈಗ ನಿಮ್ಮ ಒಂದು ಏರಿಯಾದೊಳಗ್ ನೋಡಿದ್ರ ಜಿ ನೈನ್ ಜಾಸ್ತಿ ಹಾಕ್ತಾರ್ರಿ. G9 ಹಾಕೋದ್ರಿಂದ ನಿಮ್ಮ ಅದನ್ನೇನ್ ಸಂಸ್ಕರಣಧನ ಅಂತೇನ್ ಬೆಳೆಯಂಗಿಲ್ಲ, ಅದನ್ನ ನೀವು ತಿನ್ನೋದಕ್ಕನ ಅದು ಜಾಸ್ತಿ ಉಪಯೋಗ ಆಗೋದು. ಹಂಗಾಗಿ ನೀವು ತಿಂದು ಅದನ್ನ ಆ ಮಾರ್ಕೆಟಿಗೆ ಕೊಟ್ಟು ಉಳಿದದ್ದನ್ನ ನೀವು ಬೇಕಿದ್ರೆ ಆಮೇಲೆ ಚಿಪ್ಸ್ ಆ ತರ ಮಾಡ್ಕೋಬಹುದು. ನಿಮ್ಮ ಮನೆ ಇದ ಪ್ರಮಾಣದಲ್ಲೂ ಕೂಡ ನೀವು ಅದನ್ನ ಸಂಸ್ಕರಣವನ್ನ ಮಾಡ್ಕೋಬಹುದು. ಅದಕ್ಕೆ ಸಬ್ಸಿಡಿ ಬೇಕಾದ್ರೆ ನಮ್ಮ ರಾಯಬಾಗ್ ತಾಲೂಕು ಆಫೀಸ್ ಕಾಂಟ್ಯಾಕ್ಟ್ ಮಾಡ್ರಿ, ನಿಮಗೆ ಅದ್ರ ಡೀಟೇಲ್ಸ್. ಆಯ್ತು ಭೀಮರಾಮ್ ಅವರೇ, ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಕುಲಕರ್ಣಿ ಅವರೇ, ತಮ್ಮ ಪ್ರಶ್ನೆ? ಪ್ರಶ್ನೆ, ಈಗ ವಿಜಯಪುರ ಜಿಲ್ಲೆಯಲ್ಲಿ ಈ ಸಂಸ್ಕರಣಾ ಘಟಕ ಎಲ್ಲಿಯಾದ್ರೂ ಇದೆಯಾ? ಹಾಗೆ ಯಾವ ಬೆಳೆಗೆ ಸಂಬಂಧಪಟ್ಟಂಗ ಸಂಸ್ಕರಣಾ ಘಟಕ ಕೇಳ್ತಾ ಇದೀರಿ ಬಾಬುರಾವ್ ಅವರೇ? ಈಗ ನಾವು ಪೇರು ಹಣ್ಣು ಇಂಥವೆಲ್ಲ ಬೆಳೀತಾ ಇದ್ದೀವಿ. ನನಗ ಒಂದು ಗೊತ್ತಿರೋ ಮಾಹಿತಿ ಪ್ರಕಾರ ಲೋಕಲಿ ಅಲ್ಲೆಲ್ಲೂ ಅಂದ್ರೆ ಬಿಜಾಪುರದೊಳಗ ಅಲ್ಲೆಲ್ಲೂ ಸಂಸ್ಕರಣಾ ಘಟಕ ಇಲ್ಲ. ಆದ್ರೂ ನಾನು ಒಂದ್ಸರಿ ಅಲ್ಲಿ ಕನ್ಸರ್ನ್ಡ್ ಯಾರು ತಾಲೂಕು ಆಫೀಸರ್ ನಮ್ದು ಡಿಸ್ಟ್ರಿಕ್ಟ್ ಆಫೀಸರ್ ಅದಾರ, ಅವ್ರ ಹತ್ರ ಚೆಕ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಗೌರ್ಮೆಂಟ್ ಲೆವೆಲ್ ಇರ್ತಾವ್ರಿ, ಅದು ಖಾಸಗಿ ನೀವು ಏನಾದ್ರೂ ಇದು ಕೊಡ್ತೀರಾ, ಪರ್ಮಿಷನ್ ಕೊಡ್ತೀರಾ? ಖಾಸಗಿದವರ ಸಬ್ಸಿಡಿ ಇದನ್ನ ನೀವು ಕಟ್ತೀನಿ ಅಂದ್ರೆ ಸಂಸ್ಕರಣಾ ಘಟಕ ಹಾಕೊಳ್ತೀನಿ ಅಂದ್ರೆ ನಮ್ಮೊಳಗ ನಮ್ ಡಿಪಾರ್ಟ್ಮೆಂಟ್ ಒಳಗ ಸಾಕಷ್ಟು ಪ್ರೋಗ್ರಾಮ್ಗಳು ಅದಾವ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇರ್ಬಹುದು, PMFME ಅಂತಂದ್ ಕೇಂದ್ರ ಸರ್ಕಾರದ ಇನ್ನೊಂದು ಪ್ರೋಗ್ರಾಮ್ ಐತಿ. ಸೊ ಆ ಎಲ್ಲಾ ಪ್ರೋಗ್ರಾಮ್ ಒಳಗೂ ನಿಮಗ ಸಬ್ಸಿಡಿ ಲಭ್ಯತೆ ಆಗತೈತ್ರಿ. ನಮಸ್ಕಾರ. ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಅಕ್ಕ ಸೋನಿ. ನಮಸ್ತೆ, ತಮ್ಮ ಹೆಸರು? ಸರ್, ಕೊಳ್ಳೇಗಾಲ ತಾಲೂಕು ಸತ್ತಗಲ ಗ್ರಾಮದಿಂದ ನಂಜುನ್ ಸ್ವಾಮಿ ಅಂತ ಮಾತಾಡ್ತಾರೆ ಸರ್. ನಿಮ್ಮ ಪ್ರಶ್ನೆ ನಂಜುನ್ ಸ್ವಾಮಿ ಅವರೇ? ಸರ್, ಇದು ಸಂಸ್ಕರಣಾ ಘಟಕ ಕೊಳ್ಳೇಗಾಲ ಇದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಇದೆಯಾ ಇಲ್ವಾ ಸರ್? ಚಾಮರಾಜನಗರದ ಡಿಸ್ಟ್ರಿಕ್ಟ್ ಅಲ್ಲಿ ಇರಬಹುದು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನೀವು ಯಾವ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಇದೀರಿ ಅಂತ ನಿರ್ದಿಷ್ಟವಾಗಿ ನನಗೆ ಕೇಳಿದ್ರೆ ಇದೇನೋ ಇಲ್ವೋ ಅಂತ ಹೇಳಬಹುದು. ಯಾಕಂದ್ರೆ ಈಗ ಬಾಳೆಗೆ ಬೇಕಾದಂತ ಸಂಸ್ಕರಣಾ ಘಟಕದ ಒಂದು ವ್ಯವಸ್ಥೆನೇ ಬೇರೆ ಇರುತ್ತೆ, ಟೊಮ್ಯಾಟೋಗ್ ಬೇಕಾದಂತದ್ದು ಬೇರೆ ಇರುತ್ತೆ. ಈ ರೀತಿ ನಾವು ಬೇರೆ ಬೇರೆ ಇರೋದ್ರಿಂದ ನೀವು ಯಾವ ಉತ್ಪನ್ನಕ್ಕೆ ಕೇಳ್ತಾ ಇದೀರಿ? ಬಾಳೆಗೆ ಮೇಡಮ್, ಬಾಳೆಗೆ. ಬಾಳೆಗೆ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಚಾಮರಾಜನಗರದಲ್ಲಿ ಯಾವುದು ಸಂಸ್ಕರಣಾ ಘಟಕ ಇಲ್ಲ. ನೀವು ಯಾವ ಉತ್ಪನ್ನ ಮಾಡ್ತೀರಿ ಅಂತ ನೀವೇ ಸೆಟಪ್ ಮಾಡ್ತೀನಿ ಅಂದ್ರೆ ನಮ್ಮ ಇಲಾಖೆಯನ್ನ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಿಮಗೆ ಸಹಾಯಧನದ ಲಭ್ಯತೆ ಇದೆ. ಹಲೋ ಹಲೋ ಹಲೋ ಹಲೋ ಸರ್, ಮೇಡಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಯ್ತಲ್ಲ ಸರ್. ಮಾತಾಡಿ ಮಾತಾಡಿ. ಹಲೋ ಹಲೋ ಹೇಳಿ ನಂಜುನ್ ಸ್ವಾಮಿ ಅವರೇ, ನಾನೇ ಪರ್ಸನಲ್ ಮಾತಾಡ್ಬೇಕಾಯ್ತು ನಿಮ್ಮ ಹತ್ರ. ಅಲ್ಲ, ನಂಬರ್ ಕೊಡ್ತೀವಿ ಕಾರ್ಯಕ್ರಮದ ಕೊನೆಗೆ ನಂಬರ್ ಕೊಡ್ತೀವಿ. ನೀವು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಅವ್ರ ಜೊತೆ ಮಾತಾಡಬಹುದು. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ವಿಶೇಷವಾಗಿ ಈ ತರ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ಟೊಮ್ಯಾಟೋಗೆ ವಿಪರೀತ ರೇಟ್ ಕಡಿಮೆ ಆಗಿದೆ. ಸುಮಾರು ಜನ ಅಲ್ಲಿ ಏನು ಅದನ್ನ ಕೊಯ್ಲು ಮಾಡುವಂತಹ ಒಂದು ರೇಟ್ ಕೂಡ ನಮ್ಗೆ ಸಿಗ್ತಾ ಇಲ್ಲ ಅಂತ. ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ರೈತ ಉತ್ಪಾದಕರ ಸಂಸ್ಥೆ ಯಾವ ತರ ಒಂದು ಕ್ರಮ ಕೈಗೊಳ್ಳುತ್ತೆ ಅಂತೀರ ತಾವು? ಈಗ ಎಲ್ಲಾ ಬೆಳೆಯುವಂತಹ ಎಲ್ಲಾ ವೆರೈಟಿಗಳು ಏನು ತಳಿಗಳನ್ನ ನಮ್ಮ ರೈತರು ಬೆಳೀತಾ ಇದ್ರೆ ಎಲ್ಲಾ ತಳಿಗಳು ಕೂಡ ಸಂಸ್ಕರಣೆಗೆ ಸೂಕ್ತವಾಗಿರಲ್ಲ ಸರ್. ಸೊ ಆ ತಳಿಯ ಸೂಕ್ತತೆ ನೋಡಿಕೊಂಡು ನಾವು ಸಂಸ್ಕರಣಾ ಘಟಕಕ್ಕೆ ಅವನ್ನ ಸಾಗಿಸಬಹುದಾ ಇಲ್ವಾ ಅಂತ ನೋಡ್ಬೇಕಾಗತ್ತೆ. ಈಗ ನಾವು ಟೇಬಲ್ ಪರ್ಪಸ್ ಅಂತ ಹೇಳ್ತೀವಿ ಅಂದ್ರೆ ನೇರವಾಗಿ ಅಡುಗೆಗೆ ಉಪಯೋಗ ಮಾಡುವಂತದ್ದು ಸಂಸ್ಕರಣೆಗೆ ಉಪಯೋಗ ಮಾಡುವಂತದ್ದು ತಳಿಗಳು ಬೇರೆ ಬೇರೆ ಇರುತ್ತೆ. ಈಗ ಟೊಮ್ಯಾಟೋನೆ ನಾವು ಒಂದು ಉದಾಹರಣೆಯಾಗಿ ತಗೊಂಡ್ರೆ ಟೊಮ್ಯಾಟೋನಲ್ಲಿ ನಾವು ಸಾಸ್ ಅದೆಲ್ಲ ಮಾಡೋದಕ್ಕೆ ಒಂದು ಏನು ತಳಿ ಬೇಕು ನಮಗೆ, ಅದನ್ನ ಗ್ರಾಹಕರಾದ ನಾವು ಅಷ್ಟೊಂದು ಅಡುಗೆ ಮಾಡೋದಕ್ಕೆ ಇಷ್ಟಪಡಲ್ಲ, ನಮಗೆ ಹುಳಿ ತಳಿ ಬೇಕು. ಸಂಸ್ಕರಣೆಗೆ ಬೇಕಾದಂತ ಸ್ವಲ್ಪ ಸಿಹಿ ಬರುವಂತ ತಳಿಗಳು ಬೇಕಾಗುತ್ತೆ, ಅಲ್ಲಿ ರಿಕವರಿ ಪರ್ಸೆಂಟೇಜ್ ಅಂತೆಲ್ಲ ಹೇಳ್ತೀವಿ, ಪಲ್ಪ್ ರಿಕವರಿ. ಸೊ ಹಾಗಾಗಿ ಮೊದಲು ಅದನ್ನ ನೋಡ್ಕೋಬೇಕು. ಈಗ ರೈತರು ಇಲ್ಲಿ FPOಗಳು ಯಾವ ತರ ಒಂದು ಕ್ರಮ ವಹಿಸಬಹುದು ಅಂತಂದ್ರೆ, ರೈತರು ಬೆಳೆದಿರೋದನ್ನ ತಗೊಂಡು ಯಾವ ತಳಿನ ನಾವು ಟೇಬಲ್ ಪರ್ಪಸ್ಗೆ ಅಥವಾ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಬಹುದು, ಮಾಡಿಬಿಟ್ಟು ಉಳಿದಿರೋದನ್ನ ತಮ್ಮ ಮಟ್ಟದಲ್ಲಿ ಒಂದು ಚಿಕ್ಕದಾಗಿ ಸಂಸ್ಕರಣಾ ಘಟಕ ಹಾಕೊಂಡು ಅವರು ಸಂಸ್ಕರಣೆ ಕೂಡ ಮಾಡಬಹುದಾಗಿದೆ. ಅದು ಸಣ್ಣ ಮಟ್ಟದಲ್ಲಿ ಆಗುತ್ತೆ, ಈ ನಮ್ಮ ತುಂಬಾ ದೊಡ್ಡದಾಗಿ ಮಾಡಕ್ಕಾಗಲ್ಲ ಇದೆಲ್ಲನೂ, ಸಣ್ಣ ಮಟ್ಟದಲ್ಲಿ ಮಾಡಿಬಿಟ್ಟು ಅದನ್ನ ಹಾಳಾಗದಂಗೆ ತಡೆಗಟ್ಟಬಹುದಾಗಿದೆ. ಮುಂದಿನ ಕರೆ. ಹಲೋ ಹಲೋ ನಮಸ್ತೆ ರೀ. ನಮಸ್ತೆ, ಸೋಲಿಂಗ ಹಿರೇಮಠ ಮಾತಾಡಿದ್ರೆ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡ್ದಂದ್ರ. ತಮ್ಮ ಪ್ರಶ್ನೆ ಸರ್? ನನ್ನ ಪ್ರಶ್ನೆ ಅಂದ್ರೆ ಸಂಸ್ಕರಣೆ ಅಂದ್ರೆ ಏನ್ರಿ? ಯಾವ್ದಾದ್ರು ಒಂದು ಬೆಳೆಗೆ ಸಂಸ್ಕರಣೆ ಅಂತ ಹೇಳಿ ಯೂಸ್ ಮಾಡ್ತೀವಿ, ಸಂಸ್ಕರಣೆ ಅಂದ್ರೆ ಏನ್ ಗೊತ್ತಾಗಲ್ಲ ಮೇಡಮ್ ಅವ್ರು ಹೇಳ್ತಾರೆ. ಸಂಸ್ಕರಣೆ ಅಂತಂದ್ರೆ ನೀವು ಈಗೇನು ಒಂದು ಬೆಳೆ ಬೆಳೀತಾ ಇದೀವಿ, ಇಷ್ಟೊತ್ತವರೆಗೂ ನಾವು ಬಾಳೆ ಬಗ್ಗೆ ಮಾತಾಡ್ತಾ ಇದೀವಿ, ಟೊಮ್ಯಾಟೊ ಬಗ್ಗೆ ಮಾತಾಡ್ತಾ ಇದೀವಿ. ಟೊಮ್ಯಾಟೋನ ಇದ್ದಕ್ಕಿದ್ದಂಗೆ ನೀವು ತಗೊಂಡೋಗಿ ಅದು ಯಾವ ಫಾರ್ಮ್ ಅಲ್ಲಿ ಇದೆ ಅದೇ ಉತ್ಪನ್ನ ತಗೊಂಡೋಗಿ ನೀವು ಮಾರುಕಟ್ಟೆಗೆ ಮಾರಾಟ ಮಾಡಿದ್ರೆ ಅದು ಫ್ರೆಶ್ ಅಂತ ಹೇಳ್ತೀವಿ. ಅದನ್ನೇ ನೀವು ಅದನ್ನ ಅದ್ರ ರಸ ತೆಗೆದು ಅದರಿಂದ ಒಂದು ಜ್ಯೂಸ್ ಮಾಡ್ತೀರಿ ಅನ್ಕೊಳ್ಳಿ, ಇಲ್ಲ ಅದನ್ನ ಕುದಿಸ್ಬಿಟ್ಟು ಅದರಿಂದ ಸಾಸ್ ಮಾಡ್ತೀರಿ. ಸೊ ಅದನ್ನ ಒಂದು ಮೂಲದಿಂದ ಇನ್ನೊಂದು ಮೂಲಕ್ಕೆ ಪರಿವರ್ತನೆ ಏನ್ ಮಾಡ್ತೀವಿ ಅದು ಸಂಸ್ಕರಣೆ ಅಂತ ಹೇಳ್ತೀವಿ. ಹಾ ಮೇಡಮ್, ನಂದು ಒಂದು ಪ್ರಶ್ನೆ ಅಂದ್ರೆ ಈ ಕಬ್ಬಿನ ಬೆಳೆಯಿಂದ ನಾವು ಸಂಸ್ಕರಣೆ ಮಾಡಬಹುದು. ನೀವು ಬೆಲ್ಲ ತಯಾರು ಮಾಡ್ತೀರಿ ಅದು ಒಂದು ಸಂಸ್ಕರಣೆ, ಸಕ್ಕರೆ ಮಾಡ್ತೀರಿ ಅದು ಕೂಡ ಒಂದು ಸಂಸ್ಕರಣೆ, ಕಬ್ಬಿನ ಜ್ಯೂಸ್ ತೆಗಿತೀರಿ ಅದು ಒಂದು ಸಂಸ್ಕರಣೆ. ಹೌದು, ಅಂದ್ರೆ ಪ್ರತಿಯೊಂದು ಬೆಳೆಗೂ ಸಂಸ್ಕರಣೆ ಇದ್ದೇ ಇರ್ತದೆ. ಮಾಡಬಹುದು ಮಾಡಬಹುದು. ಇದಕ್ಕೇನಾದ್ರೂ ಸರ್ಕಾರದಿಂದ ಸಾಲ ಸೌಲಭ್ಯ ಏನಾದ್ರೂ ಕೊಡ್ತಾರ ಮೇಡಮ್? ಸಬ್ಸಿಡಿಗಳು ಸಾಕಷ್ಟು ಇದಾವೆ. ಸಾಲ ಬೇಕಂದ್ರೆ ನೀವು ಬ್ಯಾಂಕ್ಗಳನ್ನ ಸಂಪರ್ಕ ಮಾಡ್ಬೇಕಾಗತ್ತೆ. ಸಬ್ಸಿಡಿಗಳು ಯಾವ ಬೆಳೆ ಇದೆ ನೋಡ್ಕೊಂಡು, ಈಗ ಕೃಷಿಗೆ ಸಂಬಂಧಿತ ಬೆಳೆ ಆದ್ರೆ ಕೃಷಿ ಇಲಾಖೆನ ಸಂಪರ್ಕ ಮಾಡ್ಬೇಕಾಗತ್ತೆ. ತೋಟಗಾರಿಕೆಗೆ ಸಂಪರ್ಕ ಅಂದ್ರೆ ಹಣ್ಣು ತರಕಾರಿ ಈ ತರ ಇದ್ರೆ ತೋಟಗಾರಿಕೆ ಇಲಾಖೆನ ನೀವು ಖಂಡಿತ ಸಂಪರ್ಕ ಮಾಡಬಹುದು. ಅಂದ್ರೆ ನಾವು ತಾಲೂಕು ಪ್ಲೇಸ್ ನಲ್ಲಿ ಮಾಡಬಹುದ್ರೆ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ ನಲ್ಲಿ ನಾವು? ನಿಮಗೆ ಜಾಗದ ಲಭ್ಯತೆ ಎಲ್ಲಿದೆ, ನಿಮಗೆ ಸಂಪರ್ಕ ವಾಹನಗಳ ಸಂಪರ್ಕ ಎಲ್ಲಿ ಚೆನ್ನಾಗಿದೆ, ನಿಮಗೆ ಎಲೆಕ್ಟ್ರಿಸಿಟಿ ಎಲ್ಲಿ ಕನೆಕ್ಷನ್ ಚೆನ್ನಾಗಿ ಸಿಗುತ್ತೆ, ನೀರಿನ ಸೌಲಭ್ಯ ಎಲ್ಲಿ ಚೆನ್ನಾಗಿದೆ, ಈ ಎಲ್ಲಾ ಸೂಕ್ತತೆಗಳನ್ನ ನೋಡಿಕೊಂಡು ನೀವು ಘಟಕವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಧನ್ಯವಾದ ಧನ್ಯವಾದ. ಕ್ಷೇಮಾ ಪಾಟೀಲ್ ಅವರೇ, ಇಷ್ಟೊತ್ತು ನಾವು ಮಾತಾಡ್ತೇವೆ ಈ ಒಂದು ರೈತ ಉತ್ಪಾದಕರ ಸಂಸ್ಥೆ ಏನಿದೆ, ಇದು ರೈತರ ಉತ್ಪನ್ನಗಳನ್ನ ಮಾರುಕಟ್ಟೆ ಮಾಡೋದಕ್ಕೆ ತುಂಬಾ ಒಂದು ಅನುಕೂಲ ಆಗಿದೆ ಅಂತ ತಾವು ಹೇಳ್ತಿದ್ದೀರಾ. ಅದೇ ತರ ರೈತರು ಬೇಕಾದಂತಹ ವಸ್ತುಗಳು ತುಂಬಾ ಒಂದು ಒಳಹರಿವು ಏನಿರುತ್ತೆ, ಇನ್ಪುಟ್ಸ್ ಅಂತ ಕರಿತೀವಿ, ಉದಾಹರಣೆಗೆ ಗೊಬ್ಬರ ಇರಬಹುದು, ಕೀಟನಾಶಕ ಇರಬಹುದು, ಬೀಜ ಇರಬಹುದು, ಕೆಲವೊಂದು ಯಂತ್ರೋಪಕರಣಗಳಿರಬಹುದು, ಇವೆಲ್ಲಾನು ಹೇಗೆ ಒಂದು ಸಂಸ್ಥೆ ಮುಖಾಂತರ ಕೂಡ ತಕೋ ರೈತರು ಖರೀದಿ ಮಾಡಬಹುದಾ, ಅದರಲ್ಲಿ ಸಿಗುತ್ತಾ ಲಭ್ಯತೆ ಇದೆಯಾ ಹೇಗೆ ಅಂತಿರತ್ತ? ಇವಾಗ ಒಂದು ಯಾವುದೇ ಉದ್ಯಮ ಇರಬಹುದು ಸರ್, ಅದು ವ್ಯವಸ್ಥಿತವಾಗಿ ನಡಿಬೇಕು, ಲಾಭದಾಯಕವಾಗಿ ನಡಿಬೇಕು ಅಂದ್ರೆ ಅಲ್ಲಿ ಬೇಕಾದಂತಹ ಪರಿಕರಗಳೇನಿದಾವೆ, ಆ ಮೂಲ ಪರಿಕರಗಳನ್ನ ಒಂದು ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಿ ಅಲ್ಲಿ ಬಂದಿರುವಂತ ಉತ್ಪನ್ನಗಳನ್ನ ಯಾವಾಗ ನಾವು ರೀಟೇಲ್ ದರದಲ್ಲಿ ಅಥವಾ ಅಂದ್ರೆ ಒಂದು ಗ್ರಾಹಕರಿಗೆ ನಾವು ಅವ್ರದ್ದು ಆ ಬೆಲೆಯಲ್ಲಿ MRP ಅಂತ ಏನ್ ಹೇಳ್ತೀವಿ ಆ ಬೆಲೆಯಲ್ಲಿ ನಾವು ಯಾವಾಗ ತಲುಪಿಸ್ತೀವೋ ಅವಾಗ ಮಾತ್ರ ಒಂದು ಉದ್ದಿಮೆ ಲಾಭದಾಯಕವಾಗಿ ನಡೆಯಕ್ ಸಾಧ್ಯ. ಈಗ ಬೇರೆ ಎಲ್ಲ, ಈಗ ಒಂದು ಚಪ್ಪಲಿಯಿಂದ ಹಿಡಿದು ನಾವು ಬೇರೆ ಯಾವ್ದೇ ಒಂದು ಪೆನ್ ಉತ್ಪಾದನೆ ಕೂಡ ನೋಡಿದಾಗ್ಲೂ ಕೂಡ ಅಲ್ಲಿ ಹೋಲ್ಸೇಲ್ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಆಗುತ್ತೆ, ಸಗಟು ಮಾರುಕಟ್ಟೆಯಲ್ಲಿ ಇನ್ಪುಟ್ ಗಳು ಬರ್ತವೆ, ರೀಟೇಲ್ ದರದಲ್ಲಿ ಮಾರಾಟ ಆಗುತ್ತೆ ಪ್ರತಿಯೊಂದು ಪೆನ್ನು ಕೂಡ. ಈಗ ನಾವು ಕೃಷಿಯಲ್ಲಿ ನೋಡ್ಬೇಕಾದ್ರೆ ಅದು ತದ್ವಿರುದ್ಧ ಆಗಿದೆ. ನಾವು ಬೇಕಾದಂತ ಪರಿಕರಗಳೇನಿದಾವೆ ಅವನ್ನ ರೀಟೇಲ್ ದರದಲ್ಲಿ ಖರೀದಿ ಮಾಡ್ತೀವಿ, ಚಿಲ್ಲರೆ ವ್ಯಾಪಾರದಲ್ಲಿ ಖರೀದಿ ಮಾಡ್ತೀವಿ, ಬಂದಿರೋ ಬೆಳೆನ ತಗೊಂಡೋಗಿ ಹೋಲ್ಸೇಲ್ ದರದಲ್ಲಿ ಸಗಟು ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡ್ತೀವಿ. ಸೊ ಇದನ್ನ ಟ್ರೆಂಡ್ ಅನ್ನ ನಾವು ರಿವರ್ಸ್ ಮಾಡಬೇಕು ಅಂದ್ರೆ, ಈ ಒಂದು ಪದ್ಧತಿಯನ್ನ ನಾವು ಬದಲಾಯಿಸಬೇಕು ಅಂತಂದ್ರೆ ಬೇಕಾದಂತ ಪರಿಕರಗಳನ್ನ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಬೇಕಾಗತ್ತೆ. ಅದೇ ತಾವು ಕರೆಕ್ಟ್ ಆಗಿ ಹೇಳಿದ್ರಿ, ರೈತರಿಗೆ ಬೇಕಾದಂತ ಬೀಜ ಇರಬಹುದು, ಗೊಬ್ಬರ ಇರಬಹುದು, ಔಷಧಿ ಇರಬಹುದು, ಇವನ್ನೆಲ್ಲ ತನ್ನ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡ್ಬಿಟ್ಟು ಅಷ್ಟು ಪ್ರಮಾಣದನ್ನ ಒಟ್ಟಾರೆ ಇವರು FPOಗಳು ಖರೀದಿ ಮಾಡಿದ್ದಾದ್ರೆ ಖಂಡಿತ ಕಡಿಮೆ ದರದಲ್ಲಿ FPOಗಳಿಗೆ ಪರಿಕರಗಳು ಸಿಗುತ್ತೆ. ಅಲ್ಲಿ ಬಂದಿರುವಂತಹ ಒಂದು ಮಾರ್ಜಿನ್ ಏನಿದೆ ಅದನ್ನ FPOಗಳು ನೇರವಾಗಿ ರೈತರಿಗೂ ಕೂಡ ಅದನ್ನ ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ ರೈತರಿಗೆ ಬೇಕಾದಂತಹ ವಸ್ತುಗಳನ್ನ ಅಲ್ಲಿ ಖರೀದಿ ಮಾಡಬಹುದು, ಖರೀದಿ ಮಾಡಿ ರೈತರಿಗೆ ಆ ಒಂದು ಮಾರ್ಜಿನ್ ಏನಿದೆ ಅದನ್ನ ಬಿಟ್ಟುಕೊಟ್ಟು ರೈತರಿಗೆ ಕೊಡಬಹುದು. ಕಡಿಮೆ ಬೆಲೆಯಲ್ಲಿ ರೈತರಿಗೆ ಪ್ರತಿಯೊಂದು ಪರಿಕರ ಸಿಗೋ ತರ FPOಗಳು ಮಾಡಬಹುದು. ಮುಂದಿನ ಕರೆ, ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾವು ಹಿರಿಯೂರಿಂದ ಸರ್ ಮಾತಾಡೋದು. ನಮ್ ಕಡೆ ತೆಂಗು ಜಾಸ್ತಿ ಬೆಳೆಯುತ್ತಲ್ಲ ಸರ್, ಅದು ಸಂಸ್ಕರಣೆ ಯಾವ್ಯಾವ ಇದನ್ನ ವಸ್ತುಗಳನ್ನ ಬಳಸಿ ನಾವು ಸಂಸ್ಕರಣೆ ಮಾಡಬಹುದು, ಯಾವ ಘಟಕ ಇದೆ ಸರ್ ಅದಕ್ಕೆ ವ್ಯವಸ್ಥೆ? ನೋಡಿಮ್ಮ, ನೀವು ಎಲ್ಲಿಂದ ಅಂತ ಹೇಳಿದ್ರಿ? ಹಿರಿಯೂರು. ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಚಿತ್ರದುರ್ಗ, ಓಕೆ. ಅಲ್ಲಿ ನಿಮ್ಮಲ್ಲಿ ಬರುವಂತ ತೆಂಗು ಅತಿ ಸೂಕ್ತ ಆಗಿರೋದು ಎಣ್ಣೆನ ತೆಗೆಯೋದಕ್ಕೆ. ಈಗ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ, ತೆಂತ ಅಂತ ನೀವೇನ್ ಹೇಳ್ತೀರಿ, ಆ ಎಣ್ಣೆ ತೆಗೆಯೋದಕ್ಕಾಗಬಹುದು. ಅಥವಾ ಈಗ ಕೋಕೋನಟ್ ಇಂದ ತೆಂಗಿನ ಒಂದು ಚಿಪ್ಸ್ ಮಾಡುವಂತಹ ಇದು ಕೂಡ ಜಾಸ್ತಿ ಆಗಿದೆ ಇತ್ತೀಚೆಗೆ. ಒಣ ಕೊಬ್ಬರಿನ ನೀವು ಪುಡಿ ಮಾಡುವಂತದ್ದು, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಹೇಳ್ತೀವಿ, ಒಣ ಕೊಬ್ಬರಿದ ಒಣ ಪುಡಿ ಮಾಡುವಂತದ್ದು, ಈ ಎಲ್ಲಾ ಘಟಕಗಳನ್ನು ಕೂಡ ನೀವು ಸೆಟಪ್ ಮಾಡಬಹುದು, ಖಂಡಿತ ನೀವು ಮಾಡಬಹುದು. ಇಲ್ಲ ಇಲ್ಲ, ನಮ್ಮ ಸರ್ಕಾರದ ಯಾವುದೇ ಯೋಜನೆಗಳಲ್ಲಾಗ್ಲಿ ನೀವು ಒಬ್ಬರು ರೈತರಾಗಿ ನೀವು ಬಂದ್ರು ಕೂಡ ನಿಮ್ಗೆ ಒಂದು ಸಾಲ ಒಂದು ಸಹ ಸಹಾಯಧನದ ಸೌಲಭ್ಯ ಲಭ್ಯ ಇದೆ. ಹಾಗೆ ನೀವು ಒಂದು ಗುಂಪಾಗಿ ಬಂದರೂ ಕೂಡ ನಿಮಗೆ ಲಭ್ಯ ಆಗುತ್ತೆ. ಖಂಡಿತ ಮಾಡಿ, ಖಂಡಿತ ಮಾಡಿ. ನಮಸ್ಕಾರ. ನಮಸ್ಕಾರ. ಹಲೋ, ಮುಂದಿನ ಕರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಮಂಡ್ಯದಿಂದ ಚಂದ್ರು ಅಂತ ಸರ್. ಚಂದ್ರು ಅವರ, ನಿಮ್ಮ ಪ್ರಶ್ನೆ ಸರ್. ಈ ಸಂಸ್ಕರಣೆ ಅಂತಿರಲ್ಲ ಸರ್, ಈ ಟೊಮೆಟ ಬೆಳೆ ಇರ್ತದಲ್ಲ ಸರ್, ಹಳ್ಳಿಗಳಲ್ಲೇ ಸಂಸ್ಕರಣೆ ಮಾಡುವಂಗೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಚಂದ ಸರ್. ಅಲ್ಲ, ನೀವು ಅಲ್ಲಿ ಅದರ ಒಂದು ಅವಶ್ಯಕತೆ ಇದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹೆಚ್ಚಾಗಿ ಬೆಳೆದೇ ಅನವಶ್ಯಕವಾಗಿ ಬರ್ತಾ ಇತ್ತದಲ್ಲ ಸರ್ ರೈಟ್ ಇದ್ದಾಗ. ಚಂದ್ರವ್ರೆ, ಒಂದು ಸಂಸ್ಕರಣಾ ಘಟಕ ಲಾಭದಾಯಕವಾಗಿ ನಡಿಬೇಕು ಅಂದ್ರೆ ವರ್ಷ ಪೂರ್ತಿ ಕೆಲಸ ಮಾಡಬೇಕಾಗುತ್ತೆ. ವರ್ಷ ಪೂರ್ತಿ ಆ ಘಟಕ ನಡಿಬೇಕು ಅಂದ್ರೆ ನಿಮಗೆ ವರ್ಷ ಪೂರ್ತಿ ಅದಕ್ಕೆ ಬೇಕಾದಂತ ಒಂದು ಪರಿಕರಗಳ ಲಭ್ಯತೆ ಬೇಕಾಗುತ್ತೆ. ಸೊ ಹಾಗಾಗಿ ಬರೀ ಬೆಲೆ ಬಿದ್ದಾಗ ಮಾತ್ರ ನಾನು ಸಂಸ್ಕರಣಾ ಘಟಕ ನೋಡ್ತೀನಿ, ಅದನ್ನ ರಚನೆ ಅದನ್ನ ನಡೆಸ್ತೀನಿ ಅಂತಂದ್ರೆ ಲಾಭದಾಯಕವಾಗಿ ಆಗದೆ ಇರಬಹುದು. ಆದ್ರಿಂದ ನಿಮ್ಮ ಪ್ರದೇಶದಲ್ಲಿ ಯಾವಾಗ್ಲೂ ಬೆಳೀತಾರೆ ಮೇಡಮ್. ನಿಮಗೆ ಯಾವ ಘಟಕದ ಬೇಕು ಅಂತ ನೋಡಿದ್ರೆ ನೀವು ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿದ್ರೆ ಅವ್ರ ಮುಖಾಂತರ ನನ್ನನ್ನು ಕೂಡ ನೀವು ಸಂಪರ್ಕ ಮಾಡಬಹುದು. ಸಾಧ್ಯ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ಮಾಡೋಣಂತೆ ಮೇಡಮ್. ನಂದು ಇನ್ನೊಂದು ಮೇಡಮ್, ಮೈಸೂರು ಇದ್ರಲ್ಲಿ ವಿಸಿ ಪರಮಲ್ಲಿ ಇದೆ, ಗುರುವಾರ ಶುಕ್ರವಾರ ಕೃಷಿ ಮೇಳ ನಡೀತಾ ಇದೆ ಮೇಡಮ್. ಎಲ್ಲರೂ ನಿಮ್ಮ ಒಂದು ಮೇಳಕ್ಕೆ ನಮ್ಮ ರಾಜ್ಯದ ಎಲ್ಲಾ ರೈತರಿಗೆ ಈ ಒಂದು ವಿಷಯವನ್ನು ಮುಟ್ಟಿಸೋಣ. ಬರುವಂತಹ ಗುರುವಾರ ಶುಕ್ರವಾರದಿಂದ ಮಂಡ್ಯ ವಿಸಿ ಫಾರಂನಲ್ಲಿ ಕೃಷಿ ಮೇಳ ನಡೀತಾ ಇದೆ. ಯಾರಿಗ್ಯಾರಿಗೆ ಅನುಕೂಲ ಆಗುತ್ತೆ ಎಲ್ಲರೂ ಹೋಗಿ ಅದರಲ್ಲಿ ಭಾಗವಹಿಸಬಹುದು ಅಂತ ಹೇಳೋಣ. ಮೇಡಮ್ ಅವರೇ, ಈ ಒಂದು ಕೃಷಿ ಏನು ರೈತ ಉತ್ಪಾದಕ ಸಂಸ್ಥೆ ಇದೆಯಲ್ಲ, ಇದನ್ನ ಸ್ಥಾಪನೆ ಮಾಡಬೇಕು ತೆರೀಬೇಕು ಅಂದ್ರೆ ತಾವು ಇಲಾಖೆಯಿಂದ ಯಾವ ಸವಲತ್ತುಗಳು ಸಿಗುತ್ತೆ ನಮ್ಮ ರೈತರಿಗೆ? ಈ ಎಫ್ ಪಿ ಒ ಏನಿದೆ ಪ್ರಾರಂಭದಲ್ಲಿ ರಚನೆ ಮಾಡಬೇಕು ಅಂದ್ರೆ ಮೊದಲು ರೈತರನ್ನ ಒಗ್ಗೂಡಿಸುವಂತದ್ದು, ಅವರುಗಳಿಗೆ ತಿಳುವಳಿಕೆ ಮೂಡಿಸುವಂತದ್ದು. ನಾನು ಆವಾಗಲೇ ಹೇಳಿದೆ, ಉತ್ಪಾದಕರ ಸಂಸ್ಥೆಯ ಒಂದು ಕಾಯ್ದೆ ಏನಿದೆ ಆ ಕಾಯ್ದೆ ಅಡಿ ನಾವು ಎಫ್ ಪಿ ಒಗಳನ್ನ ನೋಂದಾಯಿಸೋದ್ರಿಂದ ಹಲವಾರು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಆ ನಿಯಮಗಳಲ್ಲಿ ಪಾಲನೆ ಮಾಡಬೇಕಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ನಾವು ಎಫ್ ಪಿ ಒನ ರಚನೆ ಮಾಡಬೇಕಾಗತ್ತೆ. ಸೊ ಕಂಪನಿ ಆಕ್ಟ್ ಅಲ್ಲಿ ನಾವು ಇದನ್ನ ರಿಜಿಸ್ಟರ್ ಮಾಡೋದ್ರಿಂದ ಅಲ್ಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಸೌಲಭ್ಯ ಇರಬಹುದು, ಅದ್ರ ಸಹಾಯ ಇರಬಹುದು, ಅಲ್ಲಿ ಬರುವಂತಹ ಒಂದು ಶುಲ್ಕ ಇರಬಹುದು, ಆಮೇಲೆ ರೈತರನ್ನ ತರಬೇತಿ ಕೊಡೋದಕ್ಕೆ ತಗಲುವಂತ ವೆಚ್ಚ ಇರಬಹುದು, ಆಮೇಲೆ ರೈತನೇ ಆದ ತಕ್ಷಣನೇ ಎಫ್ ಪಿ ಒಗಳು ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ ಅಂತಲ್ಲ, ಪ್ರಾರಂಭದ 3 ವರ್ಷಗಳ ಅವ್ರನ್ನ ಒಂದು ಏನು ಕೈ ಹಿಡಿಯುವಂತ ಕೆಲಸ ಇದೆ. ಈ ಇದಕ್ಕೆ ತಗಲುವಂತ ವೆಚ್ಚವನ್ನೆಲ್ಲ ಸರ್ಕಾರದಿಂದ ಇವತ್ತು ನಾವು ಕೊಡ್ತಾ ಇದೀವಿ ಸರ್. ಅಲ್ಲ, ವಿಶೇಷವಾಗಿ ಕಟ್ಟಡ ನಿರ್ಮಾಣ ಆಗಬೇಕು, ಒಂದು ಸಂಸ್ಥೆ ಅಲ್ಲಿ ನಡಿಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅಲ್ಲಿ ಒಂದು ನೆಲೆ ಊರ್ಬೇಕು, ಅಲ್ಲಿ ನೆಲೆ ಊರ್ಬೇಕಂದ್ರೆ ಮೊದಲನೇದಾಗಿ ಒಂದು ಕಟ್ಟಡ ಬರಬೇಕು ಅಂದ್ಕೊಂಡು, ಅದಕ್ಕೆ ನಿಮ್ಮ ಕಡೆಯಿಂದ ಏನ ಸಂಸ್ಥೆ ಪ್ರಾರಂಭದಲ್ಲಿಯೇ ನಾವು ಕಟ್ಟಡ ನಿರ್ಮಾಣಕ್ಕೆ ಅವರಿಗೆ ಕೊಡುವಂತ ಯಾವುದೇ ಒಂದು ಸೌಲಭ್ಯ ಸದ್ಯಕ್ಕಿಲ್ಲ. ಪ್ರಾರಂಭದಲ್ಲಿ ಅವರು ಕಟ್ಟಡವನ್ನ ಬಾಡಿಗೆ ತಗೊಂಡು ಒಂದು ಕಚೇರಿನ ತೆರಬೇಕಾಗುತ್ತೆ. ಆ ಬಾಡಿಗೆ ತಗೊಂಡಂತ ಸಂದರ್ಭದಲ್ಲಿ ಇರುವಂತಹ ಒಂದು ಅದಕ್ಕೆ ಖರ್ಚು ಏನಿದೆ, ಬಾಡಿಗೆ ಏನಿದೆ, ಅದನ್ನ ನಾವು ಮೊದಲನೇ 3 ವರ್ಷಗಳಿಗೆ ನಾವು ಎಫ್ ಪಿ ಒಗಳಿಗೆ ಕೊಡ್ತೀವಿ. ಸಿಇಒಗಳಂತ ಅವರು ಎಫ್ ಪಿ ಒ ನಡೆಸೋದಕ್ಕೆ ಯಾರು ಅವ್ರನ್ನ ಸೇವೆಗಳನ್ನ ತಗೊಳ್ತಾರೆ, ಆ ಸಿಇಒ ಅವ್ರ ಸಂಬಳ ಇರಬಹುದು, ಅಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಅಂತ ಹೇಳ್ತೀವಿ, ಕಂಪ್ಯೂಟರ್ನ ನಡೆಸುವಂತವ್ರು ಅವರುಗಳಿಗೆ ಬೇಗ ಬರುವಂತ ಸಂಬಳ, ಎಫ್ ಪಿ ಒ ಕಟ್ಟಡದ ಬಾಡಿಗೆ, ಇವನ್ನೆಲ್ಲ ಮೊದಲ 3 ವರ್ಷಕ್ಕೆ ಏನ್ ತಗಲತ್ತೆ ಆ ವೆಚ್ಚವನ್ನ ನಾವು ಸರ್ಕಾರದಿಂದ ಎಫ್ ಪಿ ಒಗಳಿಗೆ ಕೊಡ್ತೀವಿ. ಈಗ ಅಲ್ಲಿ ಒಂದು ಸಂಸ್ಥೆ ಏನು ರೈತರ ಒಂದು ಸದಸ್ಯರೆಲ್ಲ ಸೇರ್ಬೇಕು, ಒಂದು ಸಂಘಟಿತರಾಗಬೇಕು ಅಂದ್ರೆ ಏನು ಮೊದಲನೇ ಹೆಜ್ಜೆ ಯಾವ ತರ ಇಡಬೇಕು ರೈತರು? ಈಗ ನಮ್ಮ ಪ್ರಾಂತದಲ್ಲಿ ಯಾವುದೋ ಒಂದು ಬೆಳೆ ಬೆಳೀತಾ ಇದೀವಿ, ಅದರ ಸಂಸ್ಕರಣೆ ಬೇಕು, ನಮಗೆ ಇನ್ಪುಟ್ಸ್ ಗೊಬ್ಬರ ಬೇಕು, ಏನು ಬೀಜ ಬೇಕು, ಔಷಧಿ ಬೇಕು, ನಮ್ಗೆ ಈ ತರ ಒಂದು ಸಂಸ್ಥೆ ಎಫ್ ಪಿ ಒ ಅಂದ್ರೆ ರೈತ ಉತ್ಪಾದಕರ ಸಂಸ್ಥೆ ನಾವು ತೆರೀಬೇಕು ಅಂದಾಗ ಮೊದಲನೇ ಹೆಜ್ಜೆ ಯಾವ ತರ ಶುರು ಮಾಡಬೇಕಾಗತ್ತೆ, ಯಾರನ್ನ ಭೇಟಿ ಆಗಬೇಕಾಗತ್ತೆ, ಏನದು ಅಂತ? ಪ್ರಾರಂಭ ಈಗ ಒಂದು ಎಫ್ ಪಿ ಒ ನಮ್ಮಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತ ಯಾವ್ದಾರು ರೈತರು ಅನ್ಕೊಂಡ್ರೆ ಮೊದಲು ಯಾವ ಕಾರಣಕ್ಕಾಗಿ ನಾವು ಎಫ್ ಪಿ ಒ ನ ರಚನೆ ಮಾಡಬೇಕು ಅನ್ನೋ ಅಂತ ಒಂದು ಮೂಲ ಉದ್ದೇಶವನ್ನ ಗುರುತು ಹಾಕೋಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಒಂದು ಗುರಿ ಇರಲಾರ್ದೆ ನಾವು ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತೀವಿ ಅಂದ್ರೆ ಅದನ್ನ ಬೆಳೆಸೋದು ಹೆಂಗು ಅಂತ ಕೂಡ ನಮಗೆ ಆಮೇಲೆ ಗೊತ್ತಾಗಲ್ಲ. ಸೊ ಪ್ರಾರಂಭದಲ್ಲಿ ನಾವು ನಮ್ಮ ಉದ್ದೇಶ ಏನು ಇದನ್ನ ರಚನೆ ಮಾಡಬೇಕು ಅಂತಂದ್ರೆ ರೈತರಿಗೆ ಆಗ್ತಾ ಇರುವಂತಹ ಯಾವ ಸಮಸ್ಯೆಗಳನ್ನ ನಾವು ಎದುರಿಸೋದಕ್ಕೆ ಸವಾಲುಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ನಾವು ಎಫ್ ಪಿ ಒ ನ ರಚನೆ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ರೈತರು, ನಂತರ ಅವರು ಒಗ್ಗಟ್ಟಾಗಿ ಒಂದು ಪ್ರಾರಂಭದಲ್ಲಿ ಒಂದು 300 ಜನರನ್ನ ನಾವು ಸೇರಿಸಬೇಕಾಗತ್ತೆ. ಸೊ 300 ಈಗ ಒಂದು 50 ಜನನೇ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಪ್ರಾರಂಭದಲ್ಲಿ ಆಸಕ್ತಿ ತೋರಿಸಿದ್ರೆ ಅವರು ನಮ್ಮ ಹತ್ತಿರದ ಒಂದು ತೋಟಗಾರಿಕೆ ಇಲಾಖೆಯ ಕಚೇರಿ ಏನಿದೆ ಆ ಕಚೇರಿನ ಅವರು ಖಂಡಿತ ಸಂಪರ್ಕ ಮಾಡಬಹುದು. ಅವರ ಮುಖಾಂತರ ನಮಗೆ ಪ್ರಸ್ತಾವನೆ ಬರುತ್ತೆ. ಪ್ರಸ್ತಾವನೆ ಬಂದ ಮೇಲೆ ಆಯಾ ವರ್ಷದ ಗುರಿಗಳಿಗೆ ಅನುಗುಣವಾಗಿ ನಾವು ಅವ್ರಿಗೆ ಎಫ್ಪಿಒಗಳನ್ನ, ತೋಟಗಾರಿಕೆ ಇರಬಹುದು, ಕೃಷಿ ಇರಬಹುದು, ಇತ್ತೀಚೆಗೆ ಸೆರಿಕಲ್ಚರ್ ಇಂದ ಮಾಡ್ತಾ ಇದ್ದಾರೆ, ರೇಷ್ಮೆ ಇಲಾಖೆಯಿಂದ ಮಾಡ್ತಾ ಇದ್ದಾರೆ, ಪಶುಸಂಗೋಪನೆಯಿಂದ ಮಾಡ್ತಾ ಇದ್ದಾರೆ. ಸೊ ಅವರ ಇದು ಬರೀ ಕೇವಲ ತೋಟಗಾರಿಕೆಗೆ ಸೀಮಿತವಾಗಿರುವಂತಹ ಎಫ್ಪಿಒಗಳು ಅಂತ ಹೇಳಲ್ಲ ನಾನು. ಇದೆಲ್ಲ ಕೃಷಿ ಮತ್ತು ಸಂಬಂಧಿತ ವಲಯಗಳೇನಿದಾವೆ ಎಲ್ಲಾ ವಲಯಗಳು ಕೂಡ ನಾವು ಎಫ್ಪಿಒಗಳನ್ನ ರಚನೆ ಇವತ್ತು ಮಾಡಬಹುದಾಗಿದೆ. ಮುಂದಿನ ಕರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತೀನಿ. ರಾಧಾ ರಮನ್ ಬಿಹಾರಿ ಕುಂಜ ಗಿರಿಗೋವದ ಅನಂತೂರು ಕದ್ರಿ ಮಂಜುನಾಥ ಸ್ವಾಮಿ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಮೇಡಮ್ ಕ್ಷಮಾ ಮೇಡಮ್, ಕೃಷ್ಣಪ್ಪ ಅವರಿಗೆ ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ಈಗ ಮೇಡಮ್ ಕೆಲವು ವಿಶೇಷವಾದ ತಳಿಗಳಿದೆ. ಈಗ ತುಳಸಿ ರಸ ಅಂತ ಮಾಡ್ತಾರೆ ಸಂಸ್ಕರಣೆ, ಈ ಮತ್ತೆ ಈ ಹಣ್ಣಿನ ರಸ, ಬೇವಿನ ರಸ ಇದೆಲ್ಲ ಈ ಹಣ್ಣುಗಳು, ಈ ವಿಶೇಷವಾಗಿ ಕೆಲವು ಕ್ಷೇತ್ರಗಳಲ್ಲಿ ಅಂದ್ರೆ ವೃಂದಾವನ, ಮಾಯಾಪುರ, ನವದ್ವೀಪ್ ಇದೆಯಲ್ಲ ಅಥವಾ ಪುರಿ, ಅದು ಸ್ಪಿರಿಚುವಲ್ ವ್ಯಾಲ್ಯೂ ಅಥವಾ ಆಧ್ಯಾತ್ಮಿಕ ವ್ಯಾಲ್ಯೂ ಇರುವ ಕಾರಣ ಅದಕ್ಕೆ ವಿಶೇಷ ಬೇಡಿಕೆ ಇದೆ. ಅದನ್ನ ನಾವು ಬ್ರ್ಯಾಂಡ್ ಮಾಡಿ ಎಫ್ಡಿಒ ತರ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಒಂದು ಪ್ರಶ್ನೆ. ಅಂದ್ರೆ ವಿದೇಶದಲ್ಲೂ ಅದಕ್ಕೆ ಡಿಮಾಂಡ್ ಇದೆ, ವೃಂದಾವನದ್ದೆಲ್ಲ ಆಧ್ಯಾತ್ಮಿಕ ವ್ಯಾಲ್ಯೂ ಇದೆ ಅದಕ್ಕೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಕೋಆಪರೇಟಿವ್ ಸೊಸೈಟಿ ಮಾಡುವುದಕ್ಕೂ ಅಥವಾ ಸ್ಟಾರ್ಟ್ಅಪ್ ಕಂಪನಿಗಳು ಮಾಡೋದಕ್ಕೂ ಎಫ್ಪಿಒಗೂ ಏನ್ ಅಡ್ವಾಂಟೇಜ್ ಇದೆ? ಎಫ್ಪಿಒ ಮಾಡಿದ ಏನ್ ಪ್ರಯೋಜನ, ಏನ್ ಸವಲತ್ತು ಏನಾದ್ರು ಇದೆಯಾ ಅಥವಾ ಏನ್ ಪ್ರಯೋಜನ ಅಂತ. ಈಗ ನೀವು ಯಾವುದೇ ಒಂದು ಬೆಳೆನ ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 200-300 ಜನ ರೈತರು ನಿಮ್ಮಲ್ಲಿ ಸೇರ್ತಾರೆ ಅನ್ನುವಂತಹದ್ದೊಂದು ಖಾತ್ರಿ ತಮಗಿದ್ರೆ ನೀವು ಖಂಡಿತ ನಮ್ಮ ಹತ್ತಿರ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಬಹುದು. ಬರೋ ಮುಂದಿನ ಒಂದು ಏನು ಆರ್ಥಿಕ ವರ್ಷ ಇದೆ ಅಲ್ಲಿ ನಾವು ಇದನ್ನ ಸ್ಥಾಪನೆ ಮಾಡೋದಕ್ಕೆ ಪರಿಶೀಲನೆ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಎರಡನೇದಾಗಿ ತಾವು ಕೇಳಿದ್ರೆ ವ್ಯತ್ಯಾಸಗಳು ಏನು ಅಂತ, ಇಲ್ಲಿ ನಾವು ಏನು ಎಫ್ಪಿಒಗಳನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ, ನೋಂದಾವಣಿ ಏನ್ ಮಾಡ್ತೀವಿ, ಆ ನೋಂದಾವಣಿಯ ಮೂಲ ಕಾಯ್ದೆಯಲ್ಲಿ ಬದಲಾವಣೆ ವ್ಯತ್ಯಾಸ ಇದೆ. ಇಲ್ಲಿ ಕೋಆಪರೇಟಿವ್ ಅಂತಂದಾಗ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಕಂಪನಿ ಅಂತ ಬಂದಾಗ ಕಂಪನಿ ಆಕ್ಟ್ ಅಲ್ಲಿ, ಎಫ್ಪಿಒ ಎಫ್ಪಿಸಿ ಅಂತ ಬಂದಾಗ ಪ್ರೊಡ್ಯೂಸರ್ ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಇದಿಷ್ಟೇ ವ್ಯತ್ಯಾಸ. ಇನ್ನೊಂದೇನಂದ್ರೆ ನಿಮ್ಗೆ ಕೋಆಪರೇಟಿವ್ ಸೊಸೈಟಿ ಅಂತ ಬಂದಾಗ ಅಲ್ಲಿ ಆಡಿಟ್ ಅಕೌಂಟಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಲ್ಲಿ ಇಂಟರ್ನಲ್ ಅವರು ಕೋಆಪರೇಟಿವ್ ಆಡಿಟರ್ ಆಡಿಟ್ ಮಾಡ್ತಾರೆ, ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಆಡಿಟ್ ನ ಮಾಡ್ತಾರೆ ಕಂಪನಿ ಆಕ್ಟ್ ಅಲ್ಲಿ ಬಂದಾಗ. ಸರ್ಕಾರದ ಕಡೆಯಿಂದ ಸವಲತ್ತಲ್ಲಾಗಿ ಅಥವಾ ಟ್ಯಾಕ್ಸ್ ರಿಡಕ್ಷನ್ ಅಲ್ಲದೆ ಏನಾದ್ರೂ ಈ ತರ ವ್ಯತ್ಯಾಸ, ಏನಾದ್ರು ಪ್ರಯೋಜನ ಇದೆಯಾ, ವಿಶೇಷ ಲಾಭ ಇದೆಯಾ ಈ ತರ ಎಫ್ಪಿಒ ಮಾಡಿದ್ರೆ ಅಂತ? ಎಫ್ಪಿಒ ಮಾಡಿದ್ರೆ ಮೊದಲ 5 ವರ್ಷಗಳಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತೂ ಇದೆ ಸರ್ ಇವಾಗ ಸದ್ಯಕ್ಕೆ. ಧನ್ಯವಾದ. ಹಲೋ ಮೇಡಮ್ ಅವರೇ, ಈ ವಿಶೇಷವಾಗಿ ನಾವು ಗಮನಿಸ್ತಾ ಇರ್ತೀವಿ, ರೈತರಿಗೆ ಏನು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂದ್ಕೊಂಡು ಅದನ್ನ ಟ್ರ್ಯಾಕ್ಟರ್ ತಗೊಂಡೋಗಿ ಉಳುಮೆ ಮಾಡಿ ಭೂ ಮಣ್ಣಿಗೆ ಸೇರಿಸುವಂತದ್ದು, ಟೊಮೆಟೋಗೆ ಬೆಳೆ ಇಲ್ಲ ಅಂದ್ಕೊಂಡು ತಂದು ಟ್ರ್ಯಾಕ್ಟರ್ ಸುರಿದ್ಬಿಟ್ಟು ರೋಡಲ್ಲಿ ಹೋಗುವಂತದ್ದು, ಮಾವಿಗೆ ಬೆಳೆ ಇಲ್ಲ ಅಂದ್ಕೊಂಡು ಅದನ್ನ ಕೂಡ ಹಂಗೆ ಮಾಡುವಂತದ್ದು, ದನಗಳಿಗೆ ಹಾಕಿ ಹೋಗಿರುವಂತದ್ದು ತುಂಬಾ ಕಡೆ ನೋಡ್ತಾ ಇದ್ವಿ. ಇಂಥ ಒಂದು ಗಂಭೀರ ಸಮಸ್ಯೆ ನಾವು ನೋಡ್ತಾ ಇರಬೇಕಾದ್ರೆ ಈ ಒಂದು ರೈತ ಉತ್ಪಾದಕರ ಸಮಸ್ಯೆ ಅನ್ನೋದು ಏನಿದೆ, ಇದು ಅದಕ್ಕೆ ಏನ್ ಪೂರಕವಾಗಿ ಇದೆಯಾ, ಯಾವ ತರ ಇದು ನಿಜವಾಗ್ಲೂ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತೀರಾ? ಈ ತರದ್ದು ನೀವೇನ್ ಸಮಸ್ಯೆಗಳು ಹೇಳಿದ್ರಿ, ಆ ಸಮಸ್ಯೆ ಯಾವಾಗ ಉದ್ಭವ ಆಗುತ್ತೆ ಅಂತಂದ್ರೆ, ರೈತ ಪ್ರತ್ಯೇಕವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಕ್ ಆಗ್ಲಾರ್ದೇನೆ ನಾವು ಒದ್ದಾಡೋದನ್ನ ನೋಡಿದ್ವಿ. ಈಗ ಎಫ್ಪಿಒ ಅಂತ ಬಂದಾಗ ಎಫ್ಪಿಒ ತನ್ನ ಎಲ್ಲಾ ಸದಸ್ಯರ ಉತ್ಪನ್ನಗಳು ಏನಿದಾವೆ ಅದನ್ನ ಒಗ್ಗೂಡಿಸಿ ಮಾರುಕಟ್ಟೆಗೆ ಅರ್ಹ ಇರುವಂತಹ ಒಂದು ಉತ್ಪನ್ನ ಏನಿದೆ ಅದನ್ನ ವರ್ಗೀಕರಣ ಮಾಡಿ ಉತ್ತಮ ಗುಣಮಟ್ಟ ಹೊಂದಿರುವಂತಹ ಉತ್ಪನ್ನಕ್ಕೆ ಖಂಡಿತ, ಈಗ ನಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿಲ್ಲ ಅಂದ್ರೆ ದೂರದ ಯಾವ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಅಂತ ನೋಡಿ ಅಲ್ಲಿ ಸಾಗಾಣಿಕೆ ಮಾಡುವಂತಹ ಒಂದು ಕಾರ್ಯವನ್ನ ಎಫ್ಪಿಒ ಮಾಡಬಹುದಾಗಿದೆ. ಆತರ ಸಾಗಾಣಿಕೆ ಮಾಡಿ ಉಳಿದಿರುವಂತಹ ಉತ್ಪನ್ನ ಏನಿದೆ ಅದನ್ನ ಈಗ ನಾವು ಹೊರೆಕ ಸೆಗ್ಮೆಂಟ್ ಅಂತ ಹೇಳ್ತೀವಿ, ಹೋಟೆಲ್ಸ್, ರೆಸ್ಟೋರೆಂಟ್, ಕೇಟರರ್ಸ್ ಅಂತ. ಹೋಟೆಲ್ಗೆ ಉತ್ತಮ ಗುಣಮಟ್ಟದ ಬೇಕಾಗುತ್ತೆ, ರೆಸ್ಟೋರೆಂಟ್ಸ್ಗೆ ಸ್ವಲ್ಪ ಕಡಿಮೆ ಮಟ್ಟದ್ದು, ಕೇಟರಿಂಗ್ ಬಂದಾಗ ಇನ್ನೂ ಸ್ವಲ್ಪ ಅದನ್ನ ಅಥವಾ ಪ್ರೊಸೆಸಿಂಗ್ಗೆ ಇನ್ನೂ ಸ್ವಲ್ಪ ಕಡಿಮೆ ಮಟ್ಟದ್ದು ಬೇಕಾಗುತ್ತೆ ಅಂತ ಆತರ ನಾವು ವರ್ಗೀಕರಣ ಮಾಡೋದಾದ್ರೆ, ಸೊ ಆಯಾ ಸೆಗ್ಮೆಂಟ್ಗೆ ಆಯಾ ಒಂದು ವರ್ಗಕ್ಕೆ ಅನುಕೂಲವಾಗುವಂತಹ ಉತ್ಪನ್ನಗಳನ್ನ ಎಫ್ಪಿಒಗಳು ವರ್ಗೀಕರಣ ಮಾಡಿ ಕಳಿಸಿದ್ದಾದ್ರೆ ಖಂಡಿತ ರೈತನಿಗೆ ಉತ್ತಮ ಬೆಲೆ ಸಿಗುವುದಕ್ಕೆ ಎಲ್ಲಾ ಅವಕಾಶಗಳು ಇದಾವೆ. ನಾನು ಸಂಸ್ಕರಣೆ ಬಗ್ಗೆ ಇಷ್ಟೊತ್ತವರೆಗೂ ಮಾತಾಡಕ್ ಆಗ್ಲಿಲ್ಲ. ಎಫ್ಪಿಒಗಳು ಹಲವಾರು ಪ್ರದೇಶದಲ್ಲಿ ನೋಡ್ತಾ ಇದೀವಿ, ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿ ರೈತರಿಗೆ ಉತ್ತಮ ಬೆಲೆಯನ್ನ ದೊರಕಿಸುವಲ್ಲೂ ಕೂಡ ಖಂಡಿತ ಯಶಸ್ವಿ ಆಗಿದ್ದಾವೆ. ಈ ಒಂದು ಕಾರ್ಯವನ್ನು ಕೂಡ ಎಫ್ಪಿಒಗಳು ಇವತ್ತು ಆ ಒಂದು ಹೆಜ್ಜೆ ಇಡಬೇಕಾಗಿದೆ. ಈ ಒಂದು ಏನು ರೈತ ಉತ್ಪಾದಕರ ಸಂಸ್ಥೆ, ಇದು ಹೊಸ ಒಂದು ಕಾನ್ಸೆಪ್ಟ್ ಅಂತ ನಾವು ಹೇಳಬಹುದು. ಇದ್ರ ಬಗ್ಗೆ ತುಂಬಾ ಜನರಿಗೆ ಹೆಚ್ಚಿನ ಮಾಹಿತಿ ಬೇಕು,